ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲ ಮಿಡಿತ, ನಂತರ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ, ಬಳಿಕ ದಿನಾಂಕ 15/3/2023 ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಬೇಸಾಯ ಕ್ರಮಗಳ ಕುರಿತು ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳು ಬಿತ್ತರವಾಗಲಿವೆ. बहू रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6 डिजिट अल्फा न्यूमेरिक HUID कोड देखकर ही खरीदारी करें. जागो, ग्राहक जागो. उपभोक्ता मामले विभाग, भारत सरकार. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಯಮುನಾ ಬಿಜಿ, ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ, ಇಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನ ರೈತ ಬಾಂಧವರೇ, ನಾವು ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ, ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಏರೋಬಿಕ್ ಭತ್ತ, ಏರೋಬಿಕ್ ಭತ್ತ ಅಂದ್ರೆ ಏನು ಅಂತ ನೋಡೋಣ. ಏರೋಬಿಕ್ ಭತ್ತ ಅಂತ ಅಂದ್ರೆ, ನಾವು ಹೇಗೆ ಭೂಮಿಯನ್ನ ಹದ ಮಾಡಿಕೊಂಡು ರಾಗಿ, ಜೋಳ ಅಥವಾ ಗೋಧಿಯನ್ನ ನೇರವಾಗಿ ಬಿತ್ತನೆ ಮಾಡಿ ಜಮೀನಿನಲ್ಲಿ ನೀರ್ ನಿಲ್ಲಿಸದಂತೆ ಅದರ ತೇವಾಂಶ ಕಾಪಾಡಿಕೊಂಡು ಹೇಗೆ ಬೆಳಿತೀವೋ ಅದೇ ವಿಧಾನದಲ್ಲಿ ಏರೋಬಿಕ್ ಭತ್ತವನ್ನ ನಾವು ಬೆಳೆಯುವಂಥದ್ದು. ಈ ರೀತಿ ಭತ್ತವನ್ನು ಬೆಳೆಯುವುದರಿಂದ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳೋದ್ರ ಜೊತೆಗೆ ನಾವು ಅದಕ್ಕೆ ಬಳಸುವಂತ ಪರಿಕರಗಳನ್ನ ಬಳಕೆ ಮಾಡೋದ್ರನ್ನ ನಾವು ಬಳಕೆ ಮಾಡ್ತಿದ್ದೀವೋ ಅದರ ದಕ್ಷತೆಯನ್ನ ಕೂಡ ಹೆಚ್ಚಿಸಬಹುದು. ಈ ಪದ್ಧತಿಯಲ್ಲಿ ನೀರಿನ ಬಳಕೆಯನ್ನು 40-50% ಉಳಿತಾಯ ಮಾಡಬಹುದಾಗಿರ್ತದೆ. ಸೊ ಇದರಿಂದ ಆಗುವಂತ ಮುಖ್ಯ ಪ್ರಯೋಜನಗಳು ಏನಂತ ನಾವು ತಿಳ್ಕೊಳ್ಳೋಣ. ಸೊ ಈ ರೀತಿ ನಾವು ನೇರ ಬೀಜ ಬಿತ್ತನೆ ಮಾಡೋದ್ರಿಂದ 80% ಬೀಜದ ನಾವು ಉಳಿತಾಯ ಮಾಡಬಹುದು. ಹಾಗೆ ಕೆಸರು ಗದ್ದೆ ಸಸಿ ಮಡಿ ತಯಾರಿ ಮತ್ತು ನಾಟಿ ಮಾಡುವ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇದಕ್ಕೆ ಪೂರಕವಾಗುವಂತ ತಳಿಗಳಂತಂದ್ರೆ ದಕ್ಷ, ಶಾರದ, ಒಣಸಿರಿ, ರಾಶಿ ಇವೆಲ್ಲ ನಮ್ಗೆ ಸರಿ ಹೊಂದುತ್ತವೆ. ಹೀಗೆ ಈ ತಳಿಗಳು ಮಧ್ಯಮ ಅವಧಿಯ ತಳಿಗಳಾಗಿರುತ್ತವೆ ಮತ್ತೆ ಇವು ಒತ್ತಡ ಸಹಿಷ್ಣುತೆ ಮತ್ತು ಬರ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರುತ್ತವೆ ಮತ್ತು ಇದರದ್ದು ತೆಂಡೆ ಮತ್ತು ಕವಲುಗಳು ಸಂಖ್ಯೆ ಕೂಡ ಹೆಚ್ಚಾಗಿರ್ತವೆ. ಈ ರೀತಿ ನಾವು ಭತ್ತವನ್ನ ಬೆಳೆಯೋದ್ರಿಂದ 30% ನಾವು ಕೂಲಿ ಕಾರ್ಮಿಕರ ದುಡಿಮೆಯನ್ನು ಕೂಡ ನಾವು ಉಳಿತಾಯ ಮಾಡಬಹುದಾಗಿರ್ತದೆ. ಇದರ ಬೇಸಾಯ ಕ್ರಮಗಳನ್ನ ನೋಡೋದಾದ್ರೆ, ನಮಗೆ ಎಕರೆಗೆ ಕೇವಲ 3 kg ನಮಗೆ ಬಿತ್ತನೆ ಬೀಜ ಬೇಕಾಗುತ್ತೆ ಹಾಗೂ ಇದರ ಅಂತರ 25 cm ಅಗಲ ಮತ್ತು ಗಿಡದಿಂದ ಗಿಡಕ್ಕೆ 25 cm ಉದ್ದ ಇರುತ್ತದೆ. ಸೊ ಇದಕ್ಕೆ ನೀರಿನ ನಿರ್ವಹಣೆ ಹೇಗಪ್ಪ ಮಾಡೋದು ಅಂತಂದ್ರೆ, ಬಿತ್ತನೆಯಿಂದ ಕೊಯ್ಲಿಗೆ ಬರೋವರೆಗೂ ಅಂದ್ರೆ ಮುಖ್ಯವಾಗಿ 75-110 ದಿನಗಳವರೆಗೆ ನೀರಿನ ಅಂಶ ಕಡಿಮೆ ಆಗದಂತೆ ನೋಡ್ಕೊಳ್ಳಬೇಕು. ಹೀಗೆ ಬಿತ್ತನೆಯಿಂದ ಕೊಯ್ಲಿಗೆ ಬರೋವರೆಗೆ 5 ದಿನಗಳಿಗೊಮ್ಮೆ ನಾವು ನೀರ್ ಹಾಯಿಸೋದು ಬಹಳ ಸೂಕ್ತವಾಗಿರ್ತದೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9164538707ಕ್ಕೆ ನೀವು ಸಂಪರ್ಕಿಸಬಹುದು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಏನೇ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನ್ ಹ್ಯಾಕ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8 7 8 7 0 0 0 0 0 1 4 2 4 2 4 2 4 2 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2 ಅಷ್ಟೇ ಸುಲಭ. ಆಕಾಶವಾಣಿ ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಮಣ್ಣು ಎಂಬ ತಾಯಿ ಮನ್ನಿಸಿ ಎಲ್ಲರ ಕಾಯಿ ಕುರಿತು ಮಾತುಕತೆ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಈ ಮಾತೃಭೂಮಿಗೆ, ಈ ಸ್ವರ್ಗ ಸೀಮೆಗೆ ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ. ಈ ನೆಲದ ಹಳ್ಳಿಯ ಎಲ್ಲಾ ರೈತ ಬಂಧುಗಳೇ, ರೈತ ಮಹಿಳೆಯರೇ, ರೈತರ ಮಕ್ಕಳೇ, ಎಲ್ಲ ಸ್ವಲ್ಪ ಗಮನ ಕೊಟ್ಟು ನಮ್ಮ ಮಾತನ್ ಕೇಳಿ. ಕೇಳ್ರಪ್ಪ ಇವ್ರ ಮಾತನ್ನ, ಮಾತು ಮನೆ ಕೆಡಿಸ್ತು ಅನ್ನೋ ಗಾದೆ ಮಾತು ಇಲ್ವಾ ಅಪ್ಪಯ್ಯ? ಅಂದ್ಮೇಲೆ ನಿನ್ ಮಾತು ಏನಪ್ಪ ಕೇಳ್ತಾ ಕೂರೋದು? ಬರೀ ಮಾತು ಮಾತು ಮಾತು. ಕೃತಿಗಿಂತ ಮಾತೆ ಹೆಚ್ಚಾದ್ರೆ ದೇಶ ಅಭಿವೃದ್ಧಿ ಆಗೋದು ಹೆಂಗೋ ನನ್ನಪ್ಪ. ಮೆಚ್ಚುವಂತ ಮಾತನ್ನೇ ಆಡಿದ್ರಿ ತಾಯಿ, ಆದ್ರೆ ಒಳ್ಳೆ ಮಾತಿಗೆ ಬದುಕೋ ಮಾತಿಗೆ ಮನೆ ಯಾಕೆ ಕೆಡುತ್ತೆ ಅಂತೀನಿ. ಅಷ್ಟಕ್ಕೂ ನಾನ್ ಇಲ್ಲಿಗೆ ಬರೀ ಮಾತಾಡೋಕೆ ಅಂತ ಬಂದಿಲ್ಲ. ಮತ್ತೆ ಬಣ್ಣ ಬಣ್ಣದ ಭರವಸೆ ಕೊಟ್ಟು ನಮ್ಮನ್ನ ಮಂಗ ಮಾಡಕ್ ಬಂದಿದೀಯೇನು? ಯಾರೋ ಬರ್ತಾರೆ, ಏನೆಲ್ಲ ಹೇಳ್ತಾರೆ, ನಾವ್ ನಂಬಿ ಅವ್ರು ಹೇಳಿದ್ದೆಲ್ಲ ಕೇಳ್ತೀವಿ. ಕೇಳಿ ಸುಮ್ಮನಾದ್ರೆ ಒಳ್ಳೇದು. ಊರು ತುಂಬಾ ಕಂಡೋರ್ ಹೇಳಿದ್ದನ್ನ ಬೇರೆ ಯಾರ್ಯಾರಿಗೋ ಹೇಳಿ ಅವ್ರ ತಲೆನೂ ಕೆಡಿಸಿ ಅದೇನೋ ಹೇಳ್ತಾರಲ್ಲ, ಮಂಗ ತಾನು ಕೆಡೋದಲ್ದೆ ಕಾಡನ್ನೆಲ್ಲ ಕೆಡಿಸ್ತು ಅನ್ನೋ ತರ ಮಾಡೋದೇ ನಮ್ ಬಾಳ್ಮೆ ಆಗೋಯ್ತು. ಈ ನೆಲದ ಹಳ್ಳಿ ಜನಕ್ಕೆ ಬೇರೆ ಎಲ್ಲಿಯವರೋ ಬಂದು ಸುಳ್ಳು ಟಕ್ಕು ಹೇಳಿ ಅಂಗೈಯಲ್ಲೇ ಸ್ವರ್ಗ ತೋರಿಸಿ ಮೋಸ ಮಾಡಿದಂಗೆ ಕಾಣುತ್ತೆ. ಆದ್ರೆ ನಾನಂತವನಲ್ಲ. ಬಂದವರೆಲ್ಲ ಹೇಳೋ ಮೊದಲನೇ ಮಾತೆ ಇದು, ನಾನಂತಾನಲ್ಲ, ನಮ್ ಯೋಜನೆ ಅಂತದ್ದಲ್ಲ. ನೀನ್ ಏನು ಮಾಡ್ಬೇಡಿ, ನಾವೇ ಎಲ್ಲ ಮಾಡಿಸ್ಕೊಡ್ತೀವಿ. ಆ ದಾಖಲೆ ಕೊಡಿ, ಈ ದಾಖಲೆ ಕೊಡಿ ಅಂತ ಹೇಳಿ ಇರೋ 4 ಕಾಸು ದುಡ್ಡು ಅಷ್ಟಿಷ್ಟು ಮರ್ಯಾದೆನು ಕಳ್ದು ಕಣ್ಣಿಗ್ ಕಾಣ್ದಂಗ್ ಹೋಗ್ತಾರೆ. ಬೆಳ್ಳಗಿರೋದು ಹಾಲು ಆಗಿರ್ಬಹುದು, ಸುಣ್ಣದ ನೀರು ಆಗಿರ್ಬಹುದು ಅನ್ನೋ ಅರಿವು ನಿಮಗೂ ಇರ್ಬೇಕಲ್ವಾ? ಒಂದ್ಸಾರಿ ಬಿಸಿ ಮುಟ್ಟಿಸಿಕೊಂಡ ಬೆಕ್ಕಿನ ಸ್ಥಿತಿ ಆಗಿದೆ ನಿಮ್ದು. ಆದ್ರೆ ನಾನು ಯಾವುದೇ ಯೋಜನೆ ಬಗ್ಗೆ ಮಾತಾಡೋಕೆ ಅಂತ ಬಂದಿಲ್ಲ. ನಿಮ್ಮ ಹತ್ರ ದುಡ್ಡು ದುಗ್ಗಾಣಿ ಏನು ಕೇಳಲ್ಲ, ಯಾವುದೇ ದಾಖಲೆನು ಕೇಳಲ್ಲ. ಒಂದೇ ಒಂದ್ ಸ್ವಲ್ಪ ನಿಮ್ ಸಮಯ ಕೊಡಿ ಸಾಕು. ಸಮಯನ? ಅದು ಸ್ವಲ್ಪ ಸಮಯಕ್ಕೇನೆ, ದುಡ್ಡೇ ಕಾಸೆ ಅದೇ ನಗನಾಣ್ಣೆನೆ. ಯಾರ್ ಬೇಡ ಅಂದರು ಕೊಟ್ರಾಯ್ತು ತಗೋ. ಏನ್ ಮಾತು ಅಂತ ಆಡ್ತೀನಿ ನೀನು? ಸಮಯ ಅನ್ನೋದು ಕಳೆದ್ ಹೋದ್ರೆ ಮತ್ತೆ ವಾಪಸ್ ಬರುತ್ತಾ? ಅದಕ್ಕೆ ಬೆಲೆ ಕಟ್ಟೋಕ್ ಆಗುತ್ತಾ ಗೌರಮ್ಮ? ಅಣ್ಣಯ್ಯ, ಮೊದ್ಲು ನೀನ್ ಏನ್ ಮಾಡ್ಬೇಕು ಅಂತ ಬಂದಿದ್ದಿ ಅದನ್ ಹೇಳಪ್ಪ. ಈ ನೆಲದ ಹಳ್ಳಿಯ ಎಲ್ಲ ನನ್ನ ಕೃಷಿಕ ಬಂಧುಗಳೇ, ನಾನೀಗ ನಿಮ್ ಊರಿನಲ್ಲಿ ಒಂದು ನಾಟಕ ಆಡೋಕ್ ಬಂದಿದ್ದೀನಿ. ನಾಟಕ ಅಂತೂ ನಾಟಕ, ಯಾವ ಕಾಲದಲ್ಲಿ ಇದ್ದೀಯೋ ಮಾರಾಯ, ನೀನ್ ನಾಟಕ ಮಾಡ್ತಾನಂತೆ. ನಾಟಕ? ನೀನು ನಾಟಕ ಹಾಡೋದು, ನಾವ್ ನೋಡೋದು, ಇದೆಲ್ಲ ಎಂತ ತಮಾಷೆ ಅಲ್ಲ. ನಿನ್ ನಾಟಕ ನೋಡ್ತಾ ಕೂತ್ರೆ ನಾವ್ ಸೀರಿಯಲ್ ನೋಡೋದೇನಾಗ್ಬೇಕು? ಸಮಯದ ಬಗ್ಗೆ ಇಲ್ಲಿವರೆಗೂ ಭಾಷಣ ಮಾಡಿದೆಯಲ್ಲವ, ಇದಕ್ಕಾದ್ರೂ ಸಮಯ ಖರ್ಚು ಮಾಡಬಹುದು. ಆಡೋದೊಂದು, ಮಾಡೋದು ಮತ್ತೊಂದು. ಯಾವಾಗ್ಲೂ ಒಂದ್ ಟೈಮ್ ನೋಡ್ತೀವಪ್ಪ, ದಿನಕ್ಕೆ 1-5 ಹೊತ್ತ ನೋಡ್ತೀವ ಅಷ್ಟೇ. ಬಿಟ್ರೆ ಲಿಂಕ್ ಮಿಸ್ ಆಗ್ಬಿಡುತ್ತೆ ಅಂತ. ಅದಿರ್ಲಿ, ನೀನ್ ಮಾಡೋ ನಾಟಕ ಯಾವ್ದು ಅಂತನಾದ್ರೂ ಹೇಳ್ತೀಯಾ? ಸಹೃದಯ ಪ್ರೇಕ್ಷಕರೇ, ನಾವೀಗ ಪ್ರದರ್ಶನ ಮಾಡ್ತಾ ಇರೋ ನಾಟಕದ ಹೆಸರು ಮಣ್ಣು ಮಣ್ಣು ಮಣ್ಣು. ಎಂತ ಅರಿವುಗೆಡಿದ ನೀವು? ಮಣ್ಣು ಮಣ್ಣು ಮಣ್ಣು ಅಂತ ನಿನ್ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿದೀಯಾ? ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಒಡವೆ ಅಲ್ಲ, ವಸ್ತ್ರ ಅಲ್ಲ, ಆಸ್ತಿ ಅಲ್ಲ, ಅಡವಲ್ಲ, ಮಣ್ಣು ಅದು ಬರೀ ಮಣ್ಣೆ. ಹೋಗ್ಲಿ ಅಂದ್ರೆ ಆನೆ ಅಲ್ಲ, ಅರಣ್ಯ ಅಲ್ಲ, ಅರಿವೆ ಅಲ್ಲ, ಅನ್ನ ಮೊದ್ಲೇ ಅಲ್ಲ, ಎಂತದ್ದಯ್ಯ ಮಣ್ಣು? ಒಂದು ಒಳ್ಳೆ ಹೆಸರಾದ್ರೂ ಬೇಡ್ವೇನಯ್ಯ ನಿನ್ ನಾಟಕಕ್ಕೆ? ಅಲ್ಲ, ಗೌರವಾನ್ವಿತ ನನ್ನ ಸೋದರಿಯರೇ, ದೊಡ್ಡವರು ಹೇಳಿಲ್ವಾ ತಾಯಿ, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣ ಬಿಟ್ಟವರಿಗೆ ಆಧಾರವೇ ಇಲ್ಲ ಅಂತ. ಎಲ್ಲ ಇವನ ಪರವಾಗಿಲ್ಲ, ಆಡು ಆಸೆ ಎಲ್ಲ ಕಲಿತವನ್ ರೀತಿ ಕಾಣ್ತಾನೆ, ಮತ್ತೇನ್ ಹೇಳ್ತಾನೋ ಆ ನಿನ್ನ ದೊಡ್ಡ ಮನುಷ್ಯ. ಕಣ್ಣು ಮೂರುಳ್ಳವನ ಕೈಲಾಸವೇ ಮಣ್ಣು, ಪುರಂದರ ವಿಠಲನ ಪುರವೇ ಮಣ್ಣು ಅಂತ ದಾಸರು ಮಣ್ಣಿನ ಮಹತ್ವನ ಆಡಿ ಹೊಗಳಿದ್ದಾರೆ ತಾಯಿ. ಅಂತದ್ರಲ್ಲಿ ನೀವು ನೋಡಿದ್ರೆ ತುಂಬಾ ಸದರವಾಗಿ ಮಾತಾಡ್ತಾ ಇದ್ದೀರಾ. ಇರಬಹುದು, ಏನೇ ಆದ್ರೂ ಮಣ್ಣು ಮಣ್ಣೆ ಅಲ್ವೇನಪ್ಪ ಬುದ್ಧಿವಂತ. ಮಣ್ಣು ಚಿನ್ನ ಆಗೋಕ್ ಸಾಧ್ಯವೇ? ಚಿನ್ನದಲ್ಲಿ ಅನ್ನ ಬೆಳೆಯಕ್ ಸಾಧ್ಯವೇ? ಆಯ್ತು, ನಿಮ್ಮ ಮಾತಿಗೆ ಬರ್ತೀನಿ. ಚಿನ್ನ ಬೆಳ್ಳಿ ಎಲ್ಲಿ ಸಿಗುತ್ತೆ? ಇನ್ನೆಲ್ಲಿ, ನೆಲದ ಆಳದಲ್ಲಿ, ಭೂಮಿಯ ಒಳಭಾಗದಲ್ಲಿ. ನೀವು ಆಸ್ತಿ ಅಡು ಮಾಡೋದೆಲ್ಲಿ? ಇದೊಂದು ಪ್ರಶ್ನೆ, ಇದೊಂದು ಉತ್ತರ. ಎಲ್ಲಿ ಅಂದ್ರೆ ಭೂಮಿಯಲ್ಲಿ. ಅರಣ್ಯ ಅರಿವೆ ಅನ್ನ ಬೆಳೆಯೋದೆಲ್ಲಿ? ಎಂತಹ ಉಚ್ಚ ಇದ್ದೀಯೋ, ನೀನ್ ಎಲ್ಲಿ ಬೆಳಿತೀಯಪ್ಪ ಮಣ್ಣಲ್ಲಿ? ಮತ್ತೆ ಮಾತು ಮಾತಿಗೂ ಮಣ್ಣು ಮಣ್ಣು ಅಂತ ತಾತ್ಸಾರವಾಗಿ ಮಾತಾಡೋದು ಎಷ್ಟು ಸರಿ ಅಂತೀನಿ, ನೀವೇ ಹೇಳಿ. ಮುಖ್ಯವಾದ ವಿಷಯ ಅಂದ್ರೆ ಜಾತಿ ಧರ್ಮ ಮಡಿ ಮೈಲಿಗೆ ಇದು ಯಾವ್ದು ಕೂಡ ಈ ಮಣ್ಣಿಗೆ ಗೊತ್ತಿಲ್ಲ. ಅಂತ ಮಣ್ಣನ್ನ ತೆಗಳೋ ನಿಮ್ ಬುದ್ಧಿಗೆ ಏನು ಅಂತ ಹೇಳಿ. ಭೇದ ಭಾವ ಮಾಡೋಕೆ ಅದೇನು ನಮ್ಮಂಗ್ ನರಮನುಷ್ಯನ? ಅದಕ್ಕೇನು ದುರಾಸೆನ ದುರಹಂಕಾರನ? ಎಷ್ಟೇ ಆದ್ರೂ ಭೂಮಿ ತಾಯಿ ಅಲ್ವೇನು? ಹೌದು, ಬಡವ ಶ್ರೀಮಂತ ಗಂಡು ಹೆಣ್ಣು ಮುದುಕರು ಮಕ್ಕಳು ಅಕ್ಷರಸ್ಥರು ಅನಕ್ಷರಸ್ಥರು ಹೀಗೆ ಯಾರೇ ಬಿತ್ತಿದ್ರು ಬೆಳೆ ಕೊಡೋದ್ರಲ್ಲಿ ತಾರತಮ್ಯ ಮಾಡಲ್ಲ ಅಂತೀನಿ. ಹುಟ್ಟಿದಾಗ ಮಣ್ಣು ಬೇಕು, ಬದುಕಿ ಬೆಳೆಯೋಕೂ ಮಣ್ಣು ಬೇಕು, ಕೊನೆಗೆ ಸತ್ ಮೇಲೂ ಮಣ್ಣು ಬೇಕು. ಮನುಷ್ಯ ಸತ್ರೆ ಮಣ್ಣಿಗೆ, ಆದ್ರೆ ಮಣ್ಣೆ ಸತ್ರೆ ಎಲ್ಲಿಗೆ ಹೇಳಿ? ಮಣ್ಣು ಸತ್ರೆ ಎಲ್ಲಿಗೆ ಹೇಳಿ? ಮಣ್ಣು ಸತ್ರೆ ಎಲ್ಲಿಗೆ ಅಂತೀನಿ. ಏ ದಡ್ಡ, ಮಣ್ಣು ಸಾಯೋದೆಲ್ಲಾದ್ರೂ ಉಂಟೇನೋ ತಮ್ಮ? ಆಡೋ ಮಾತಿಗೆ ಒಂದ್ ಅರ್ಥ ಬೇಡ್ವಾ? ಮಣ್ಣು ಅಂದ್ರೆ ಸೃಷ್ಟಿಯ ಶಕ್ತಿ ಹೊಂದಿರೋದು, ಅಂದ್ರೆ ಅದಕ್ಕೂ ಜೀವ ಇದೆ ಅನ್ನೋದು ಸತ್ಯ. ಹೌದೋ ಅಲ್ಲೋ? ಇದ್ರೂ ಇರ್ಬೋದು, ಆದ್ರೆ ಮಣ್ಣಾಕ್ ಸಾಯುತ್ತೆ ಅಂತೀನಿ. ಅದಕ್ಕೆ ಒಂದಲ್ಲ ಹತ್ತಾರು ಕಾರಣ ಇವೆ. ನಾವು ಯಾವುದೇ ವೈಜ್ಞಾನಿಕ ವಿಧಾನ ಇಲ್ಲದೆ ವಿಪರೀತವಾಗಿ ರಾಸಾಯನಿಕ ಬಳಕೆ ಮಾಡ್ತಾ ಇದ್ದೇವೆ. ಒಂದ್ ಹುಳ ಕಂಡ್ರೆ ಹತ್ತು ಔಷಧಿ ಸ್ಪ್ರೇ ಮಾಡ್ತೀವಿ ನಾವು. ಎಲ್ಲಾ ಕಡೆ ಏಕ ಬೆಳೆ ಪದ್ಧತಿ ಹೆಚ್ಚೆಚ್ಚಾಗಿ ಅನುಸರಿಸ್ತಾ ಇದ್ದೇವೆ. ನಾವು ಈ ಮಣ್ಣಿಗೆ ಹೊಂದ್ಕೊಳ್ತಾ ಇಲ್ಲ, ಅದ್ರ ಬದಲಿಗೆ ಈ ಮಣ್ಣನ್ನೇ ನಮಗ್ ಬೇಕಾದಂತೆ ಬದಲಿಸೋ ಮೂರ್ಖ ಸಾಹಸ ಮಾಡ್ತಾ ಇದ್ದೀವಿ. ನಮ್ಮ ಸ್ವಾರ್ಥಕ್ಕೆ ಇರೋ ಮರ ಗಿಡನೆಲ್ಲ ಕಡಿದು ಕಾಡು ನಾಶ ಮಾಡಿ ನಮ್ಮ ನಾಶಕ್ಕೆ ನಾವೇ ಕಾರಣ ಆಗಿದ್ದೇವೆ. ಹೌದು, ಹಸು ಇಲ್ಲ ಕರು ಇಲ್ಲ ಸಗಣಿ ಗಂಜಲ ನೆಲಕ್ಕೆ ಮೊದಲೇ ಇಲ್ಲ. ಜಾನುವಾರುಗಳು ನಾಶ ಆದ್ರೆ ವಾತಾವರಣದ ತಾಪಮಾನ ತುಂಬಾ ಹೆಚ್ಚಾಗುತ್ತೆ, ಜೈವಿಕ ಕ್ರಿಯೆ ಏರ್ಪೇರಾಗುತ್ತೆ, ಭೂಮಿ ಮೇಲೆಲ್ಲ ಪ್ಲಾಸ್ಟಿಕ್ ಒದಿಸಿ ಮಣ್ಣು ಉಸಿರು ಕಟ್ಟೋ ತರ ಮಾಡಿದ್ದೇವೆ. ಜಮೀನುಗಳಿಗೆ ಸ್ವಾಭಾವಿಕ ಮಚ್ಚಿಕೆ ಪದ್ಧತಿಯನ್ನು ಕೈ ಬಿಟ್ಟು ಎಷ್ಟೋ ಕಾಲ ಆಯ್ತಪ್ಪ. ಕೃಷಿ ತ್ಯಾಜ್ಯಕ್ಕೆಲ್ಲ ಬೆಂಕಿ ಹಾಕಿ ಸುಡೋ ಮುಖಾಂತರ ಮಣ್ಣಿನ ಜೀವಂತಿಕೆಗೆ ಧಕ್ಕೆ ತರ್ತಾ ಇದ್ದೀವಿ. ಮಳೆ ನೀರು ನಮ್ಮ ಮಣ್ಣನ್ನ ಗುಡಿಸಿ ಕೊಚ್ಚಿಕೊಂಡು ಹೋಗ್ತಾ ಇದ್ರು ನಿರ್ಲಕ್ಷ್ಯ ಮಾಡಿ ಮಣ್ಣು ಸವಕಳಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮಣ್ಣು ಪರೀಕ್ಷೆ ಮಾಡಿಸೋ ಪ್ರಕ್ರಿಯೆಯನ್ನ ತುಂಬಾ ಜನ ರೈತರು ಮಾಡಿಸ್ತಾ ಇಲ್ಲ. ಮತ್ತೆ ಅದ್ಯಂತದ ಕತೆ ಶುರು ಮಾಡ್ತೀನಿ ಇಂದೆಲ್ಲಪ್ಪ ಈ ಮನುಷ್ಯ. ಮಣ್ಣು ಪರೀಕ್ಷೆ ಅಂತೆ, ಮಣ್ಣು ಪರೀಕ್ಷೆ, ಮಣ್ಣೇನೆ ಎಕ್ಸಾಮ್ ಕಟ್ಟಿದೀಯ ಪರೀಕ್ಷೆ ಮಾಡಕ್ಕೆ? ತಮಾಷೆ ಚೆನ್ನಾಗಿದೆ, ಮನೆ ಮಕ್ಕಳ ಪರೀಕ್ಷೆದೇ ಸಾಕಾಗಿದೆ, ಇನ್ನ ಮಣ್ಣು ಪರೀಕ್ಷೆ ಬೇರೆ. ಏನಪ್ಪ ಅದು ನಿನ್ ಮಣ್ಣು ಪರೀಕ್ಷೆ, ಅದನ್ನ ಯಾಕೆ ಮಾಡ್ಬೇಕು? ಅದೇನ್ ಮನುಷ್ಯರ ರಕ್ತ ಪರೀಕ್ಷೆ ಮಾಡ್ದಂಗ? ನಿಮಗೆಲ್ಲ ಇದು ನಗು ತರೋ ವಿಷಯ ಇರಬಹುದು, ಆದ್ರೆ ಇದನ್ನ ನಮ್ಮ ರೈತರು ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಕಾಪಾಡೋಕೆ ಸಾಧ್ಯ ಆಗುತ್ತೆ. ಮಣ್ಣಿನ ಆರೋಗ್ಯ ಏನ್ ಹೇಳ್ತಿದ್ದೀಯ ನೀನು? ಮಣ್ಣಿಗೇನು ಕಾಲರ ಮಲೇರಿಯಾ ಕೆಮ್ಮು ನೆಗಡೆ ಎಲ್ಲ ಬರುತ್ತೇನಪ್ಪ? ಮಣ್ಣಿಗೆ ಜೀವ ಇದೆ ಅಂದ್ಮೇಲೆ ಅದಕ್ಕೂ ಆರೋಗ್ಯ ಅನಾರೋಗ್ಯ ಇದ್ದೇ ಇರುತ್ತೆ. ಬೇರೆ ಬೇರೆ ಮಣ್ಣಿನಲ್ಲಿ ಬೇರೆ ಬೇರೆ ಗುಣ ವೈವಿಧ್ಯಗಳಿರ್ತವೆ, ಅದಕ್ಕೆ ತಕ್ಕಂತೆ ನಾವು ಗೊಬ್ಬರ ನೀರು ಕೊಡಬೇಕು, ಆ ಮಣ್ಣಿಗೆ ಹೊಂದುವ ಬೆಳೆಗಳನ್ನ ಬೆಳಿಬೇಕು. ಆ ಕಾರಣಕ್ಕಾಗಿ ಮಣ್ಣು ಪರೀಕ್ಷೆ ಮಾಡಲೇಬೇಕು. ಇದರಿಂದ ಬೇರೆ ಏನು ಅನುಕೂಲ ಇದೆ ಹೇಳೋಣ ಒಂಚೂರು. ಮಣ್ಣು ಪರೀಕ್ಷೆಯಿಂದ ಜಮೀನಿನ ಪೋಷಕಾಂಶಗಳ ಕುರಿತು ಮಾಹಿತಿ ಪಡೆಯಕ್ ಸಾಧ್ಯ ಆಗುತ್ತೆ. ಮಣ್ಣಿನಲ್ಲಿರುವ ಸಮಸ್ಯೆಗಳನ್ನ ಪತ್ತೆ ಹಚ್ಚಿ ಸೂಕ್ತವಾದಂತ ಸುಧಾರಣಾ ಕ್ರಮಗಳನ್ನು ಅನುಸರಿಸಿ ನಿರ್ವಹಣೆ ಮಾಡಬಹುದು. ಪರೀಕ್ಷೆ ಮಾಡೋಕೆ ಮಣ್ಣನ್ನ ಯಾವಾಗ ಬೇಕಾದ್ರೂ ತೆಗಿಬಹುದಾ? ಜಮೀನಿನಲ್ಲಿ ಬೆಳೆ ಇಲ್ಲದೆ ಇರುವಾಗ ಮಣ್ಣಿನ ಮಾದರಿ ಸಂಗ್ರಹಣೆ ಮಾಡುವುದು ಸರಿಯಾದಂತ ಕ್ರಮ. ತೋಟದಲ್ಲಿ ಏನ್ ಮಾಡ್ಬೇಕಣ? ತೋಟಗಳಂತ ದೀರ್ಘಾವಧಿ ಬೆಳೆಗಳ ಜಮೀನಿನಲ್ಲಿ ಮೇ ತಿಂಗಳಿನಲ್ಲಿ ಮಣ್ಣಿನ ಮಾದರಿ ತೆಗೆಯೋದು ಸೂಕ್ತ. ಅಲ್ಪಾವಧಿ ಬೆಳೆ ಆದ್ರೆ ಬೆಳೆ ಕಟಾವಾದ ಮೇಲೆ ಸಂಗ್ರಹ ಮಾಡೋದು ಒಳ್ಳೇದು. ನೀನ್ ತಿಳಿಸಿದ ವಿಷಯ ಚೆನ್ನಾಗಿದೆ, ನಾವು ಈಗ್ಲೇ ಹೋಗಿ ನಮ್ ಜಮೀನಿನ ಮಣ್ಣು ಬಾಚಿ ತುಂಬಿಕೊಂಡು ಬರೋಣ, ಬನ್ನಿ. ಅದಕ್ಕೆ ಏನಾದ್ರೂ ವಿಧಾನಗಳು ಇದೆಯಾ ಅಂತ ಹೇಳಪ್ಪ. ಖಂಡಿತ ಕೆಲವು ವಿಧಾನಗಳಿದ್ದಾವೆ. ಜಮೀನ್ ಸುತ್ತಮುತ್ತ ಓಡಾಡಬೇಕು, ಒಟ್ಟು ಇಡೀ ಜಮೀನಿನಲ್ಲಿ ಕೆಲವು ಬೇರೆ ಬೇರೆ ಮಾದರಿಯ ತಾಕುಗಳನ್ನಾಗಿ ನಾವೇ ವಿಂಗಡಣೆ ಮಾಡ್ಕೋಬೇಕು. ಅಲ್ಲಿಂದ ಮಣ್ಣು ತಗೊಂಡು ಬಂದ್ರ ಆಯ್ತು? ಇಲ್ಲ ಇಲ್ಲ ಇಲ್ಲ, ಅದಕ್ಕಾಗಿ ಸೂಕ್ತವಾದ ಸಲಕರಣೆಗಳು ಉಪಯೋಗ ಮಾಡಬೇಕು. ಸ್ಕ್ರೂ ಅಗರ್ ಅಂತ ಕರೀತಾರೆ, ಪೋಸ್ಟ್ ಹೋಲ್ ಅಗರ್ ಅಂತ ಕರೀತಾರೆ, ಈ ತರ ಸಾಧನಗಳನ್ನ ಬಳಕೆ ಮಾಡಬೇಕು. ಇನ್ನೇನು ಕ್ರಮ ಅನುಸರಿಸಬೇಕು ಅಂತೀನಿ. ಒಂದು ತಾಕಿನಲ್ಲಿ ಹತ್ತರಿಂದ ಹದಿನೈದು ಜಾಗದಲ್ಲಿ ಮಣ್ಣು ಸಂಗ್ರಹ ಮಾಡಬೇಕು. ಪ್ರತಿ ಜಾಗದಿಂದ ಸಂಗ್ರಹ ಆದಂತ ಮಣ್ಣನ್ನ ಒಂದು ಪ್ಲಾಸ್ಟಿಕ್ ಕಾಳೆ ಮೇಲೆ ಸುರಿದು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಕಲ್ಲು ಬೇರು ಇದ್ರೆ ಇದನ್ನೆಲ್ಲ ತೆಗೆದು ಹಾಕಬೇಕು. ಈ ಮಣ್ಣನ್ನ ಪರೀಕ್ಷೆ ಮಾಡಬಹುದಾ? ಇಲ್ಲ ಇಲ್ಲ ಇಲ್ಲ, ಇಷ್ಟಕ್ಕೆ ಮುಗಿಲಿಲ್ಲ. ಈ ಮಣ್ಣನ್ನ ನಾಲ್ಕು ಗುಡ್ಡೆ ಮಾಡಬೇಕು. ನಂತರ ವಿರುದ್ಧ ದಿಕ್ಕಿನಲ್ಲಿರುವಂತ ಎರಡು ಭಾಗಗಳನ್ನ ಮಿಶ್ರಣ ಮಾಡಬೇಕು. ಈ ರೀತಿ ಎರಡು ಮೂರು ಬಾರಿ ಮಾಡಬೇಕು. ಎರಡು ಮೂರು ಬಾರಿ ಮಾಡಿ ಅರ್ಧ ಕೆಜಿ ಮಣ್ಣಿನ ಮಾದರಿನ ಸಿದ್ಧ ಮಾಡಿಕೊಂಡು ಒಂದು ಚೀಲಕ್ಕೆ ತುಂಬಿಸಿ ಪರೀಕ್ಷೆಗೆ ಒಯ್ಯಬೇಕು. ಇದೇನೋ ಸ್ವಲ್ಪ ಕಷ್ಟದ ಕೆಲಸನೋ ಅನ್ಸುತ್ತಪ್ಪ ನನಗೆ. ಏನಿಲ್ಲ ಹೇಳಕ್ಕ, ನಾವು ಪ್ರತಿದಿನ ಮಾಡೋ ಕೆಲ್ಸಕ್ಕೆ ಹೋಲಿಸಿದ್ರೆ ಇದೇನ್ ದೊಡ್ಡ ಕೆಲಸ ಅಲ್ಲ. ಮುಖ್ಯವಾಗಿ ನಮ್ಮ ಜಮೀನಿನ ಮಣ್ಣಿನಲ್ಲಿ ಯಾವ ಅಂಶಗಳಿವೆ, ಯಾವ್ದು ಇಲ್ಲ ಅಂತ ತಿಳಿಯುತ್ತೆ ನಮಗೆ. ಹೌದು ಗೌರಮ್ಮ, ಬೇಕಾದದ್ದನ್ನ ಕೊಡಬಹುದು, ಬೇಡದೇ ಇದ್ದದ್ದನ್ನ ನಾವು ತಡಿಬಹುದು. ನಮ್ಮ ಮಣ್ಣಿಗೆ ಯಾವ ಬೆಳೆ ಸೂಕ್ತ ಅಂತ ತಿಳಿದು ಬೆಳೆ ಬೆಳಿಬಹುದು, ನಷ್ಟ ಆಗೋದನ್ನ ತಡಿಬಹುದು. ಮಣ್ಣು ಅಂದ್ರೆ ಏನ್ ಕಮ್ಮಿನ, ಸಮಸ್ತ ಜೀವರಾಶಿಗಳಿಗೆ ಆಧಾರವಾದದ್ದು. ಮಣ್ಣನ್ನ ಯಾವುದೇ ಕಾರ್ಖಾನೆ ಅಥವಾ ಕಂಪನಿಗಳಲ್ಲಿ ಉತ್ಪಾದನೆ ಮಾಡೋಕ್ ಸಾಧ್ಯ ಇಲ್ಲ. ಒಂದು ಇಂಚು ಮಣ್ಣು ತಯಾರಾಗೋಕೆ ನೂರಾರು ವರ್ಷಗಳೇ ಬೇಕು. ಬಂಡೆಗಳು ಮತ್ತೆ ಖನಿಜಗಳು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಮಣ್ಣಿನ ಉತ್ಪತ್ತಿ ಆಗುತ್ತೆ. ಮಣ್ಣು ಅಂತ ನಿಕೃಷ್ಟವಾಗಿ ನೋಡಬಾರದು ಅಂತ ಈಗ ತಿಳಿತು ನನ್ನಪ್ಪ. ಈ ವಿಷಯನ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮ ತಪ್ಪನ್ನ ಮನ್ನಿಸಿ ಕಾಯವ್ವ ಭೂಮಿ ತಾಯವ್ವ. ನಾವು ತಪ್ಪು ತಿದ್ಕೊಳ್ತೀವಿ, ನಾಟಕ ಮಾಡ್ತೀನಿ ಅಂತ ಬಂದು ಅಮೂಲ್ಯವಾದ ಮಾಹಿತಿ ಮಾರ್ಗದರ್ಶನ ಕೊಟ್ಟೆ ನೋಡೋಣ ನೀನು. ಅದಕ್ಕೆ ಹೇಳೋದು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ. ಅಹಂಕಾರ ಅಸಡ್ಡೆ ಬಿಟ್ಟು ಹೊಸ ಹೊಸ ವಿಚಾರಗಳನ್ನು ತಿಳಿಬೇಕು. ಈಗ ತಿಳಿತು ನೋಡಿ, ಮಣ್ಣು ಅಂದ್ರೆ ಈ ಜಗತ್ತಿನ ಕಣ್ಣು ಅಂತ. ಮಣ್ಣು ಅಂದ್ರೆ ಈ ಜಗತ್ತಿನ ಕಣ್ಣು ಅಂತ. ಮಣ್ಣು ಅಂದ್ರೆ ಈ ಜಗತ್ತಿನ ಕಣ್ಣು ಅಂತ. ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ, ಈ ಮಾತೃಭೂಮಿಗೆ ಈ ಸ್ವರ್ಗ ಸೀಮೆಗೆ ನಮಸ್ತೆ. ಇದುವರೆಗೂ ಮಣ್ಣು ಎಂಬ ತಾಯಿ ಮನ್ನಿಸಿ ಎಲ್ಲರ ಕಾಯಿ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿಎಂ ಸುಮಾ, ಕುಮಾರಿ ಐಶ್ವರ್ಯ ಭಾರತಿ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಇದೀಗ ಒಂದು ಜನಪದ ಗೀತೆಯನ್ನ ಆಲಿಸೋಣ. ರೈತ ಬಾಂಧವರೇ, ಈಗ ಕೇಳಿ ದಿನಾಂಕ 15/3/2023 ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಬೇಸಾಯ ಕ್ರಮಗಳು ಕುರಿತು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳು. ಸಿರಿಧಾನ್ಯಗಳು ಏನಾಗಿದೆ ಅಂತಂದ್ರೆ, ಸಿರಿಧಾನ್ಯಗಳ ಡೆಫಿನೇಷನ್ ಹೇಳ್ರಿ ಅಂದ ತಕ್ಷಣ ಬಡವರಿಗೆ ಒಣ ಪ್ರದೇಶದಲ್ಲಿ ಬೆಳೆಯೋದು, ನೀರು ಕಡಿಮೆ ಇರೋ ಜಾಗದಲ್ಲಿ ಬೆಳೆಯೋದು, ಬರಡು ಭೂಮಿಯಲ್ಲಿ ಬೆಳೆಯೋದು ಅಂತ ನಾವು ಹೇಳ್ತಾ ಏನಾಗಿದೆ ಅಂದ್ರೆ, ಇದು ಬಹಳಷ್ಟು ರೈತ ಬಾಂಧವರು ನೀರಾವರಿ ಇರೋ ಸೌಲಭ್ಯದವರು ಅಥವಾ ಚೆನ್ನಾಗಿರುವಂತ ರೈತ ಬಾಂಧವರು ಐದು ನಮ್ದಲ್ಲ ಬೆಳೆ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಅಂದ್ರೆ ಇವತ್ತಿನಿಂದನೇ ಏನಪ್ಪಾ ಅಂದ್ರೆ ಸಿರಿಧಾನ್ಯನ ಎಲ್ಲಿ ಬೇಕಾದ್ರೂ ಬೆಳಿಬಹುದು, ಯಾವ ಫಲವತ್ತತೆಯಾದ ಭೂಮಿಯಲ್ಲಿ ಬೆಳೆದ್ರೇನೆ ಇಳುವರಿ ಜಾಸ್ತಿ ಬರುತ್ತೆ. ಯಾಕೆಂದ್ರೆ ನಾವು ಯಾಕೆ ಬೆಳೀತಾ ಇಲ್ಲ ಸಿರಿಧಾನ್ಯ ಅಂತಂದ್ರೆ, ಇಳುವರಿ ಇಲ್ಲ ಅಂತ ಬೆಳೀತಾ ಇಲ್ಲ. ಯಾರು ಕೇಳಿದ್ರು ಸಿರಿಧಾನ್ಯ ಸರ್ ಒಂದು ಕ್ವಿಂಟಲ್ ಬರುತ್ತೆ ಎರಡು ಕ್ವಿಂಟಲ್ ಬರುತ್ತೆ, ಅದು ಬೆಳೆದ್ರೆ ಏನು ಉಪಯೋಗ ಅಂತ. ಬಟ್ ಈಗ ಕೆಲವಾರು ಬೇರೆ ಬೇರೆ ಈಗೇನು ನವಣೆ ಸಜ್ಜೆ ಸಾಮೆ ಆರಕ ಬರ್ಗು ಅಂತ ಏನು ಕರಿತಿದೀವೋ ಇವೆಲ್ಲ ಬೇರೆ ಬೇರೆ ಅಧಿಕ ಇಳುವರಿ ಕೊಡೋ ಅಂತ ತಳಿಗಳು ಬಂದಿದ್ದಾವೆ. ಜೊತೆಗೆ ಈ ಸಾವಯವ ಕೃಷಿನೂ ಸೇರ್ಕೊಂಡಿದೆ. ಹಾಗಾಗಿ ಈ ಸಿರಿಧಾನ್ಯಗಳ ಉತ್ಪನ್ನ ಮತ್ತು ಉತ್ತೇಜನನ ಕೊಡೋಕ್ಕೋಸ್ಕರ ಎಲ್ಲಾ ಮಾಧ್ಯಮದವರು ನೋಡ್ರಿ, ಇವತ್ತು ರೇಡಿಯೋ ಕಿಸಾನ್ ಡೇ ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಸಿರಿಧಾನ್ಯದ ವರ್ಷ. ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಘೋಷಣೆ ಆಗಿದೆ. ಹಾಗಾಗಿ ಅಂತಾರಾಷ್ಟ್ರೀಯ ಅಂದ ತಕ್ಷಣ ನಾವು ನಮ್ಮ ಊರು ದಾವಣಗೆರೆ ಬಿಟ್ಟು ರಾಜ್ಯ ಬಿಟ್ಟು ದೇಶ ಬಿಟ್ಟು ಹೊರಗಡೆ ಹೋಗಿದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಮೊನ್ನೆ ಬೆಂಗಳೂರಲ್ಲಿ ಸಿರಿಧಾನ್ಯ ಮೇಳ ಅಕಸ್ಮಾತ್ ರೈತ ಬಾಂಧವರು ಹೋಗಿದ್ರೆ ನಮಗೆಲ್ಲ ಆಶ್ಚರ್ಯ ಆಯ್ತು, ನಮ್ಮ ಸಿರಿಧಾನ್ಯನ ಈ ರೀತಿನೂ ನಾವು ಪ್ಯಾಕಿಂಗ್ ಮಾಡಿ ತೋರಿಸ್ಬೋದಾ ಅಂತ. ಸರೋಜಮ್ಮ ಅವರು ಪ್ಯಾಕಿಂಗ್ ಮಾಡಿದ್ರೆ ವ್ಯಾಪಾರ ಆಗೋದು ಮಲ್ಲಿಕಾರ್ಜುನವ್ರು, ಇಲ್ಲಾಂದ್ರೆ ವ್ಯಾಪಾರ ಆಗಲ್ಲ ಅಂತ ಭಾಳಷ್ಟು ಸರಿ ಹೇಳ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ನಾವು ತಗೊಳ್ಳೋರು ಕನ್ಸ್ಯೂಮರ್ಸು ಅದೇನ ಪ್ರಿಫರೆನ್ಸ್ ಮಾಡ್ತಾರೆ, ಚೆನ್ನಾಗಿ ಪ್ಯಾಕ್ ಆಗಿದ್ರೆ ತುಂಬಾ ಚೆನ್ನಾಗಿದೆ ಅಂತ. ಬಟ್ ಸಿರಿಧಾನ್ಯಗಳು ಅಂದ ತಕ್ಷಣ ನಮಗೆ ಯಾವಾಗಲೂ ಅಷ್ಟೇ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಅಂದ್ರೆ ಮೂಲದಲ್ಲೇ ಮೌಲ್ಯವರ್ಧನೆ ಅಂತ ಹೇಳಿ ನಾವು ನಮ್ಮ ತರಳಬಾಳು ಅಮೃತ ರಹಿತ ಉತ್ಪಾದಕ ಕಂಪನಿಗಳನ್ನ ನಾವು ಸ್ಥಾಪನೆ ಮಾಡಿದೀವಿ 17 ಕಂಪನಿಗಳು. ಆ ಎಲ್ಲಾ ಕಂಪನಿಗಳಿಗೂ ನಾವು ಈ ಸಿರಿಧಾನ್ಯಗಳ ಉತ್ತೇಜನ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಸಿರಿಧಾನ್ಯ ಬೆಳೆದೇ ಇದ್ರೆ ಅಥವಾ ಸಿರಿಧಾನ್ಯ ಉತ್ಪಾದನೆ ಮಾಡದೇ ಇದ್ರೆ ಮುಂದೆ ಏನಾಗುತ್ತೆ ಅನ್ನೋ ಕಲ್ಪನೆಯನ್ನು ನಾವು ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅಷ್ಟೊಂದು ನಮ್ಮ ಆರೋಗ್ಯದ ಸಮಸ್ಯೆಗಳು ಸಾಕಷ್ಟು ಕಾಡ್ತಾ ಇದೆ, ಎಲ್ಲರಿಗೂ ಕಾಡ್ತಾ ಇದೆ. ನಾನೊಬ್ಬನಿಗೆ ಅಥವಾ ನಿಮ್ಮೊಬ್ಬರಿಗೆ ಅಂತಲ್ಲ, ಆರೋಗ್ಯ ಸಮಸ್ಯೆ ತುಂಬಾ ಇದೆ. ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಇದೆ ಅಂತಂದ್ರೆ ಮೂಲ ಡಾಕ್ಟರ್ ಹತ್ರ ಹೋದಾಗ ಈ ಡಾಕ್ಟರ್ಗಳು ಕಲ್ತಿದ್ದಾರೆ ಏನಪ್ಪ ಅಂತಂದ್ರೆ ಊಟ ಚೆನ್ನಾಗಿ ಮಾಡ್ರಿ ಆರೋಗ್ಯ ಚೆನ್ನಾಗುತ್ತೆ ಅಂತ. ಯಾಕಂದ್ರೆ ಮಾತ್ರೆಗಳಿಂದ ಸರಿಯಾಗಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಊಟ ಚೆನ್ನಾಗಿ ಮಾಡ್ರಿ ಆರೋಗ್ಯ ತಂತಾನೆ ಚೆನ್ನಾಗುತ್ತೆ ಅಂತಂತಾರೆ. ಊಟ ಅಂತ ತಕ್ಷಣ ನಮಗೆ ಮುಖ್ಯ ಆಹಾರ ನಮ್ದು ಅನ್ನ ಅಕ್ಕಿ, ಬಟ್ ಇದನ್ನ ತಿಂದಾಗ ನಮಗೆ ಸಾಕಷ್ಟು ಯಾಕಂದ್ರೆ ಸಾವಯವದಲ್ಲಿ ಇದನ್ನ ಬೆಳೀರಿ ಅಂತ ಉತ್ತೇಜನ ಕೊಡ್ತೀವಿ. ಬಟ್ ಎಲ್ಲರೂ ಸಾವಯವದಲ್ಲಿ ಬೆಳೆದ್ರೆ ನಮ್ಮ ಇರೋಂಥ ಜನಸಂಖ್ಯೆಗೆ ನಾವು ಊಟ ಒದಗಿಸೋಕ್ಕಾಗಲ್ಲ ಅಂತ ಹೇಳಿ ಸಮಗ್ರ ಕೃಷಿ ನಿರ್ವಹಣೆ ಅಂದ್ರೆ ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲಿ ಹೋಗ್ರಿ ಅಂತೀವಿ. ಸಾವಯವನು ಹಾಕ್ರಿ, ರಾಸಾಯನಿಕವನ್ನು ಬಳಕೆ ಮಾಡಿ ಬೆಳೀತಾ ಹೋಗ್ರಿ ಅಂತ. ಒಂದೇ ಸರಿ ಸಾವಯವ ಬೆಳೆಯೋದು ತುಂಬಾ ಕಷ್ಟ ಅಂತ ಹೇಳಿ. ಆದ್ರೆ ನಮ್ಮ ಸಿರಿಧಾನ್ಯಗಳಲ್ಲಿ ಆ ರೀತಿ ಇಲ್ಲ. ಸಿರಿಧಾನ್ಯಗಳಲ್ಲಿ ನಾವು ಸಾವಯವ ರೂಪದಲ್ಲಿ ಸಿರಿಧಾನ್ಯ ಬೆಳಿಬಹುದು. ಯಾಕಂದ್ರೆ ಇವತ್ತು ಬಹಳಷ್ಟು ರೈತರು ಏನು ಸಿರಿಧಾನ್ಯ ಬೆಳೀತಿದಾರೋ ನಾವು ಯಾರಿಗೂ ಸಾವಯವದಲ್ಲಿ ಬೆಳೆದ್ದೀವಿ ಅಂತ ಹೇಳ್ಕೊಳ್ಳೋಂತ ಅವಶ್ಯಕತೆ. ಯಾಕಂದ್ರೆ ಅದನ್ನ ಕಡಿಮೆ ನೀರು ಮತ್ತು ಕಡಿಮೆ ಗೊಬ್ಬರ ಉಪಯೋಗಿಸಿ ನಾವು ಬೆಳೆದಿರೋದು. ಯಾಕಂದ್ರೆ ಅತಿ ಹೆಚ್ಚು ಗೊಬ್ಬರ ಅತಿ ಹೆಚ್ಚು ನೀರು ಕೊಟ್ಟರೆ ಸಿರಿಧಾನ್ಯ ನಮ್ಮ ಮಾತು ಕೇಳಲ್ಲ. ಯಾಕೆ ಅಂದ್ರೆ ಹಲವಾರು ರೋಗ ಮತ್ತು ಕೀಟಗಳು ನಮ್ಮ ಸಿರಿಧಾನ್ಯಕ್ಕೂ ಬರ್ತಾ ಇದಾವೆ. ಏನು ನಾವು ಸೈನಿಕ ಹುಳು ಅಥವಾ ಲದ್ದಿ ಹುಳು ಅಂತ ಏನು ಕರೆದ್ವಲ್ಲ, ಈ ಲದ್ದಿ ಹುಳು ಈ ಏನು ನಮ್ಮ ಮೆಕ್ಕೆಜೋಳ ತಿಂತಾ ಇತ್ತು, ಅದೇ ವರ್ಷ ಒಂದು ಕ್ಷೇತ್ರ ಪ್ರಯೋಗ ಈ ನವಣೆಯಲ್ಲಿ ಹೊಸದಾಗಿ ಒಬ್ಬ ರೈತನ ಹತ್ರ ಅನಂತನಹಳ್ಳಿ ರೈತರವರು, ಅವರೆಂದೂ ಈ ನವಣೆನೆ ಬೆಳೆದಿರಲಿಲ್ಲ, ಅವ್ರನ್ನ ಮನವೊಲಿಸಿ ಇಲ್ಲ ನವಣೆ ಹಾಕ್ರಿ ತುಂಬಾ ಚೆನ್ನಾಗಿ ಬರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಆ ಒಂದು 4 ತರದ ನವಣೆ ತಳಿಗಳನ್ನ ಹಾಕ್ಸಿದ್ವಿ. ಸೈನಿಕ ಹುಳು ಒಂದೇ ದಿವಸಕ್ಕೆ ಏನೇನು ಬಿಟ್ಟಿರಲಿಲ್ಲ, ಇಡೀ ಹೊಲಕ್ಕೊಲನೆ ಹೋಗಿತ್ತು. ಅಂದ್ರೆ ಸಿರಿಧಾನ್ಯನೂ ಬಿಡಲ್ಲ ಅಂತಂದ್ರೆ ಮತ್ತಿನ್ ಯಾವ ಬೆಳೆನೂ ಬಿಡಲ್ಲ, ಎಲ್ಲಾ ಬೆಳೆನೂ ತಿಂತ ಹುಳುಗಳು. ಹಂಗಾಗಿ ನಾವು ಸಾವಯವ ಕೃಷಿ ಕಡೆ ಹೋಗ್ಬೇಕು ಅಂದ್ರೆ ಸಿರಿಧಾನ್ಯಗಳೇ ನಮಗೆ ಬಹಳ ಬೆಸ್ಟ್. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ನಮ್ಮ ಕೃಷಿಕರಂದ್ರೆ ಏನು ಆದಾಯ ದ್ವಿಗುಣ ಮಾಡುವಂತ ದಾವಣಗೆರೆ ಜಿಲ್ಲೆಯಲ್ಲಿರುವಂಥ ರೈತರುಗಳಿಗೆ ನಾವು ನೇರವಾಗಿ ಫೋನ್ ಮಾಡಿ ಅವರಿಗೆ ನೀವು ಬರ್ರಿ ಅಂತಂದ್ವಿ. ಈ ಸರಿ ವಿಶೇಷವಾಗಿ ಏನಂತಂದ್ರೆ ಬರೀ ರೈತರಷ್ಟೇ ಬರ್ತಿರ್ತಾರೆ ಯಾವಾಗಲೂ, ಅಂದ್ರೆ ಕೃಷಿಕರಂದ್ರೆ ನಮ್ಮ ರೈತ ಬಾಂಧವರಷ್ಟೇ ಬರ್ತಿರ್ತಾರೆ, ಅವ್ರನ್ನ ಮನೆಯವ್ರನ್ನ ಕರ್ಕೊಂಬರಕ್ ಹೇಳ್ರಿ ಅಂತ ಹೇಳಿದ್ರು. ಫೋನಲ್ಲಿ ನಾವು ಮನೆಯವ್ರನ್ನ ಕರ್ಕೊಂಬರ್ರಿ ಅಂತ ಹೇಳಿದ ತಕ್ಷಣ ಎಲ್ಲ ರೈತರು ವಾಪಸ್ ಯಾಕೆ ಸರ್ ಮನೆಯವ್ರನ್ನ ಕರೆಸ್ತಿದ್ದೀರಾ ಅಂತ. ಹಾಗಾಗಿ ಯಾಕೆ ಅಂತಂದ್ರೆ ಪ್ರತಿ ಸರಿನೂ ಕೃಷಿ ವಿಜ್ಞಾನ ಕೇಂದ್ರ ಅಂದ ತಕ್ಷಣ ಎಲ್ಲರಿಗೂ ಪರಿಚಯ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಬೆಸ್ಟ್ ಕೃಷಿ ವಿಜ್ಞಾನ ಕೇಂದ್ರ ಪ್ರಶಸ್ತಿನೂ ತಗೊಂಡಿದ್ದೀವಿ. ಆಮೇಲೆ ನಾವೊಂದು ನಿಖರ ಯೋಜನೆ ಮಾಡಿದ್ವಿ, ಆ ಪ್ರಶಸ್ತಿನೂ ತಗೊಂಡಿದ್ದೀವಿ. ಆಮೇಲೆ ಮೊನ್ನೆ ಬಾಳೆ ಬೇಸಾಯದಲ್ಲಿ ಎಲ್ಲರಿಗೂ ಉತ್ತಮ ತಂತ್ರಜ್ಞಾನ ಕೊಟ್ಟಿದ್ದೀವಿ ಅಂತೇಳಿ ಬೆಸ್ಟ್ ಕೃಷಿ ವಿಜ್ಞಾನ ಕೇಂದ್ರ ಅಂತಲೂ ಪ್ರಶಸ್ತಿ ಬಂದಿದೆ. ಪ್ರಶಸ್ತಿಗಳು ಬರ್ತಾನೆ ಹೋಗ್ತಾ ಇದೆ ನಮಗೆ, ಬಟ್ ನಮ್ಮ ಕೆಲಸ ಏನು ನಾವಿನ್ನೂ ಏನು ಮಾಡಿಲ್ಲ, ಇನ್ನೂ ತುಂಬ ಮಾಡಬೇಕು ಅಂತ. ಅದರಲ್ಲಿ ಈ ವರ್ಷ ಸಿರಿಧಾನ್ಯದ ವರ್ಷ ಆಗಿರೋದ್ರಿಂದ ಹೆಚ್ಚು ಒತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿರಿಧಾನ್ಯಕ್ಕೆ ಕೊಡಬೇಕು. ನಾವು ಮಾಡುವಂಥ ಪ್ರಾತ್ಯಕ್ಷಿಕೆಗಳಾಗಲಿ ಎಲ್ಲನೂ ಈ ಸರಿ ಸಿರಿಧಾನ್ಯಗಳ ಮೇಲೆ ಜಾಸ್ತಿ ಒತ್ತು ಕೊಡಬೇಕು ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತಂಡದವ್ರು ನಾವೆಲ್ಲ ನಿರ್ಧಾರ ಮಾಡ್ಕೊಂಡಿದ್ವಿ. ಇದಕ್ಕೆ ನಮ್ಮ ನಿರ್ಧಾರಕ್ಕೆ ನಿಮ್ಮ ಬೆಂಬಲ ಬೇಕು. ಯಾಕೆ ಅಂತಂದರೆ ನಾವೇನಾರ ನಿಮಗೆ ನವಣೆ ಸಜ್ಜೆ ಸಾಮೆ ಬೆಳೀರಿ ಅಂತ ಹೇಳ್ತೀವಿ ಅಂತೇಳಿ ನಾವೇನಾರ ಕೊಡೋಕ್ಕೆ ಬಂದರೆ ನೀವು ತಗೊಂಡು ಅದನ್ನು ಹಾಕದೇ ಇದ್ದರೆ ಭಾಳ ಕಷ್ಟ. ಹಾಗಾಗಿ ಕೃಷಿಕರು ಈಗೇನು ನಮ್ಮ ಈಗ ನವಣೆ ಸಜ್ಜೆ ಸಾಮೆ ಯಾರು ಬೆಳಿಬೇಕು ಅಂದ ತಕ್ಷಣ ಮತ್ತೆ ಇದಕ್ಕೆ ಹೋಗ್ರಿ ಹರಪನಹಳ್ಳಿಗೆ ಹೋಗ್ರಿ ಜಗಳೂರಿಗೆ ಹೋಗ್ರಿ ಅಂತ ಇಲ್ಲ. ಈ ಸರಿ ಮಾಯಕೊಂಡ ಹೋಬಳಿ, ದಾವಣಗೆರೆ, ಹರಿಹರ ತಾಲೂಕು ಈ ಎಲ್ಲ ರೈತರುಗಳು ಏನು ನಮ್ಮ ಸಿರಿಧಾನ್ಯಗಳನ್ನ ಬೆಳಿಬೇಕು ಅಂತ ಮುಂದೆ ಬಂದಿದ್ದಾರೆ. ಹಾಗಾಗಿ ಅಂತ ರೈತರುಗಳಿಗೆ ನಾವು ಹೆಚ್ಚು ಸಿರಿಧಾನ್ಯಗಳನ್ನ ಪ್ರೋತ್ಸಾಹ ಮಾಡಿ ಕೊಡಬೇಕು. ಮತ್ತು ಆಮೇಲೆ ನಾವು ನವಣೆಯಲ್ಲಿ ಕ್ಷೇತ್ರ ಪ್ರಯೋಗಗಳನ್ನ ಮಾಡಿ ಇಂಥ ತಳಿನೇ ಸೂಕ್ತ ನಮ್ಮ ದಾವಣಗೆರೆ ಜಿಲ್ಲೆಗೆ ಅಂತೇಳಿ ನಾವು 2-3 ತಳಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ಅದರಲ್ಲೂ HMT 100-1 ಅಂತೇಳಿ ಭಾಳ ವರ್ಷಗಳಿಂದ ಈ ತಳಿ ರೂಲ್ ಮಾಡ್ತಾ ಇದೆ. ಅದಾದಮೇಲೆ DHFT 109-3 ಅಂತೇಳಿ ಇದು ತೆನೆ ಸ್ವಲ್ಪ ಉದ್ದ ಬರುತ್ತೆ, ಇಳುವರಿ ಜಾಸ್ತಿ ಇರುತ್ತೆ. ಮತ್ತಾಮೇಲೆ ಇದು ಏನಾಗುತ್ತೆ ಅಂತಂದರೆ ಇವಾಗೆಲ್ಲ ಹಾರ್ವೆಸ್ಟಿಂಗು ಮೆಕನೈಸ್ಡು ಯಂತ್ರಗಳ ಮುಖಾಂತರ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಈ ಯಂತ್ರಗಳ ಮುಖಾಂತರ ಹಾರ್ವೆಸ್ಟಿಂಗ್ ಇದಕ್ಕೂ ಬಂದಿದೆ, ಯಂತ್ರ ಮುಖಾಂತರ ಹಾರ್ವೆಸ್ಟಿಂಗ್. ಈ ಯಂತ್ರದಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಬೇಕಾದ್ರೆ ಅಂತಂದರೆ ಸ್ವಲ್ಪ ಎತ್ತರವಾಗಿರಬೇಕು. ಈ HMT ಇದು DHFT 109-3 ಅಂತ ಹೇಳಿದ್ನಲ್ಲ, ಈ ತಳಿ ಸ್ವಲ್ಪ ಎತ್ತರವಾಗಿ ಬೆಳೆಯುತ್ತೆ, ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಈ ಬೇರೆ ತಳಿಗಳು ಈಗ ಸಾಮೆ, ಈ ಆರಕ, ಬರ್ಗು ಇವೆಲ್ಲ ನಮಗೆ ಏನಪ್ಪಾ ಅಂದರೆ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಮಾಡಿದಂಥ ತಳಿಗಳ ಜೊತೆಗೆ ಈ ಕೆಲವೆಲ್ಲ ತಳಿಗಳು ರೈತರು ಕೆಲವೆಲ್ಲ ಬೇರೆ ಕಡೆಯಿಂದ ತಂದಂಥ ತಳಿಗಳು ಇದ್ದಾವೆ, ಆ ತಳಿಗಳಿಗೂ ನಾವು ಉತ್ತೇಜನ ಕೊಡ್ಬೋದು. ಮತ್ತು ಇಲ್ಲಿ ಮೂಲವಾಗಿ ಏನು ಸಿರಿಧಾನ್ಯ ಬೆಳಿತೀವಿ ಅಂತಂದರೆ ಬಹಳ ಮುಖ್ಯವಾಗಿ ರೈತರು ಏನಪ್ಪ ಕೇಳ್ಕೊಳ್ಳೋದಂದ್ರೆ ಬೀಜೋಪಚಾರ ಮಾಡ್ರಿ, ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡ್ರಿ. ಈ ಜೈವಿಕ ಗೊಬ್ಬರ ಅಂದ ತಕ್ಷಣ ಅಜೋಸ್ಪಿರಿಲಮ್ ಆಗಿರ್ಬೋದು, ಅಸ್ಟ್ರೋಬ್ಯಾಕ್ಟರ್ ಆಗಿರ್ಬೋದು, ಅಥವಾ ರಂಜಕ ಕರಗಿಸುವ ಗೊಬ್ಬರ. ಇದು ಒಂದು ಎಕರೆ ಬೀಜ ನಾವು ಅಕಸ್ಮಾತ್ ಒಂದು 4 kg ಬೀಜ ಉಪಯೋಗ ಮಾಡಿ ಬಿತ್ತನೆ ಮಾಡ್ತಿದ್ದೀವಿ ಅಂತಂದ್ರೆ ಸುಮಾರು 500 gram ಅಷ್ಟು ಈ ಒಂದು ಸಾರಜನಕ ಸ್ಥಿರೀಕರಣ ಮಾಡುವಂತ ಈಗ ಒಂದು ಸಾವಯವ ಗೊಬ್ಬರಗಳು ಅಂದ್ರೆ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡ್ರಿ. ಈ ಜೈವಿಕ ಗೊಬ್ಬರಗಳ ಬಳಕೆ ಮಾಡಿದ್ರೆ ಏನಾಗುತ್ತೆ, ನೀವು ಸಾರಜನಕ ಯೂರಿಯಾ ಕೊಡುವಂಥದ್ದು ತಪ್ಪುತ್ತೆ. ಆಮೇಲೆ ಮೇಲ್ ಗೊಬ್ಬರವಾಗಿ ಕೊಡ್ಬೇಕ್ರಿ, ಇವಾಗೆಲ್ಲ ನ್ಯಾನೋ ಯೂರಿಯಾ ನ್ಯಾನೋ DAP ಅಂತ ಬರ್ತಾ ಇದಾವೆ. ನಾವು ಮೇಲ್ ಗೊಬ್ಬರ ಕೊಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಮತ್ತೆ ಈ ಯಾಕಂದ್ರೆ ಅಧಿಕ ಇಳುವರಿ ಕೊಡುವಂತ ತಳಿಗಳಾಗ್ದಾಗ ಸ್ವಲ್ಪ ಅದಕ್ಕೆ ಊಟ ಕೊಡಬೇಕಾಗುತ್ತೆ. ಒಂದ್ 2-3 ವರ್ಷ ಅದಕ್ಕೆ ಊಟ ಕೊಟ್ಟಾಗ ನಮ್ಮ ಭೂಮಿ ಈಗ ಸಾವಯವ ಅಂದ ತಕ್ಷಣ ನಮ್ಮ ಇವತ್ತಿಂದನೇ ಸಾವಯವ ಆಗಲ್ಲ. ಸಾವಯವ ಮಾಡಕ್ಕೆ 5 ವರ್ಷಗಳು ಬೇಕು, ಅದಕ್ಕೆ ಸರ್ಟಿಫಿಕೇಶನ್ ಮಾಡಬೇಕು. ಈ ಸಾವಯವ ನಾವು ಉತ್ಪನ್ನಗಳನ್ನ ಮಾರಾಟ ಮಾಡ್ತೀವಿ ಅಂತಂದ್ರೆ ಇದೇನು ಸಾವಯವನೋ ಅಥವಾ ರಾಸಾಯನಿಕನೋ ಅಂತ ಈಗ ನಾವೆಲ್ಲ ಪುಡಿ ಮಾಡಿ ಕೊಟ್ಟಾಗ ಯಾವ ಇಟ್ಟು ಹಾಕಿದಿರ ಅನ್ನೋದೇ ಗೊತ್ತಿರಲ್ಲ. ನಾವೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದಾರೆ, ಬಟ್ ಬಹಳ ಕಷ್ಟ, ಎಲ್ಲರೂ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಈ ಒಂದು ಏನು ನಮ್ಮ ಈ ಸಾವಯವ ಅಂತ ಏನ್ ಕರಿತೀವಲ್ಲ, ಈ ಸಾವಯವ ಅನ್ನೋದು ನಾವು ಯಾವಾಗ್ಲೂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಮಾತಾಡ್ತಿರ್ತೀವಿ. ಏನಂದ್ರೆ ರಾಸಾಯನಿಕ ಮತ್ತೆ ಸಾವಯವ, ರಾಸಾಯನಿಕ ಮಾಡುವಂತ ರೈತ ಸಾವಯವಾಗಿ ಹೋಗಿ ಅದನ್ನ ಸಾವಯವ ಪದಾರ್ಥಗಳನ್ನ ಮಾರ್ಕೆಟ್ಗೆ ತಂದಾಗ ಅವನ ಅದನ್ನ 30 rupees ಹೇಳಿದ್ರೆ ತಗೊಳ್ಳುವಂತ ಶಕ್ತಿ ನಮ್ಮ ರೈತರಿಗೆ ಇರ್ಬೇಕು, ಅಂದ್ರೆ ಗ್ರಾಹಕರಿಗೆ ಇರ್ಬೇಕು. ಯಾಕೆ ಸಾವಯವ ಹಿಂದಕ್ಕೆ ಹೋಗಿದೆ ಅಂತಂದ್ರೆ ರೇಟ್ ಜಾಸ್ತಿ. ಸಾವಯವ ಕೃಷಿಕರಲ್ಲಿ ನಂದೊಂದು ಮನವಿ ಏನಪ್ಪ ಅಂತಂದ್ರೆ, ಮೊದಲಿಗೆ ನಾವು ಮಾರಾಟ ಮಾಡ್ಬೇಕಾದ್ರೆ ರೇಟ್ನ ತೀರಾ ಅತಿಯಾಗಿ ರೇಟ್ನ ಮಾಡಬೇಡ್ರಿ. ಅತಿಯಾಗಿ ರೇಟ್ ಮಾಡಿದ್ರೆ ತಗೊಳ್ಳೋವಂಥವ್ರು ತಗೊಳ್ಳಲ್ಲ. ನಾವು ಅಂದ್ಕೋಬಹುದು ಎಲ್ಲರ ಹತ್ರ ದುಡ್ಡಿದೆ ಅಂತ, ಎಲ್ಲರ ಹತ್ರ ದುಡ್ಡಿದ್ರು ಚೌಕಾಸಿ ಮಾಡುವಂಥದ್ದು ಏನು ನಮ್ಮ ತಲೆಯಿಂದ ಹೋಗಿಲ್ಲ. ಚೌಕಾಸಿ ಇದ್ರೆ ನಾವು ಮುಂದ್ಕೋದಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಹಂಗಾಗಿ ನಾವು ಉತ್ಪನ್ನಗಳಿಗೆ ಸ್ವಲ್ಪ ಕಡಿಮೆ ದರದಲ್ಲಿ, ಅಂದ್ರೆ ಕಡಿಮೆ ಅಂದ್ರೆ ಪೂರ್ತಿ ಕಡಿಮೆ ಅಲ್ಲ, ನಿಮ್ಗೆ ನೀವೇನು ವೆಚ್ಚ ಮಾಡ್ತಿರೋ ವೆಚ್ಚಕ್ಕಿಂತ ಒಂದು 5 rupees ಅಥವಾ 2 rupees ಲಾಭ ಇಟ್ಕೊಂಡು ಮಾರಿದ್ರೆ ನಿಜವಾಗ್ಲೂ ವ್ಯಾಪಾರ ದ್ವಿಗುಣ ಆಗುತ್ತೆ. ನಾವು ಮೊನ್ನೆ ಸುಮ್ಮನೆ ಒಂದು TVಯಲ್ಲಿ ನೋಡ್ತಾ ಇದ್ದೆ, ಇಬ್ಬರು ಹೆಣ್ಮಕ್ಳು ಕುತ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ ಮೊಟ್ಟೆಗಳನ್ನ, ಈ ಕಡೆ ಹೆಣ್ಮಗಳು 100 rupees ಹಾಕೊಂಡಿರ್ತಾಳೆ, ಈ ಕಡೆ ಹೆಣ್ಮಗಳು 120 rupees ಹಾಕೊಂಡಿರ್ತಾಳೆ, ಯಾರು ಬರೋದಿಲ್ಲ, 100 rupees ತಗೊಂಡೋಗ್ತಾರೆ. ಅವಾಗ ಇವಳು ಏನ್ ಮಾಡ್ತಾಳೆ, ಓ ಹಿಂಗ್ ಮಾಡಿದ್ರೆ ಆಗಲ್ಲ ಅಂತ ಇವಳು 50 rupees ಹಾಕೊಂಡ್ಬಿಡ್ತಾಳೆ. 50 rupees ಹಾಕಂದ ತಕ್ಷಣ ಈ ಹೆಣ್ಮಗಳು ಏನ್ ಮಾಡ್ತಾಳೆ, 50 rupees ಇವಳೇ ಖರೀದಿ ಮಾಡಿಬಿಡ್ತಾಳೆ. ಆ ಮೊಟ್ಟೆನ 300 rupees ಹಾಕ್ತಾಳೆ ಬೋರ್ಡ, ಇವಳ ಹತ್ರ ಏನಿಲ್ವಲ್ಲ ಐಟಮ್, 300 rupees ಕೊಟ್ಟೆ ತಗೊಂಡೋಗ್ಬೇಕು. ಆ ತರ ನಮ್ಗೆ ಸೃಷ್ಟಿ ಆಗ್ಬಿಟ್ಟಿದೆ ಮಾರ್ಕೆಟ್. ಹಂಗಾಗಿ ರೈತರಲ್ಲಿ ಏನಪ್ಪ ಅಂತಂದ್ರೆ, ಕಡಿಮೆ ದರ ಇದ್ರೆ ಜಾಸ್ತಿ ಜನ ಅಟ್ರಾಕ್ಟ್ ಆಗ್ತಾರೆ, ನಮ್ಗೆ ಮೌಲ್ಯವರ್ಧನೆ ಜಾಸ್ತಿ ಆಗುತ್ತೆ. ನಮ್ಮ ಈ ರೈತ ಉತ್ಪಾದ ಕಂಪನಿಗಳು ಏನಪ್ಪಾ ಅಂದ್ರೆ ಮೂಲ್ಯದಲ್ಲಿ ಮೌಲ್ಯವರ್ಧನೆ, ಅಂದ್ರೆ ಮೂಲ ಅಂದ್ರೆ ಇಲ್ಲೇ ಇರಬೇಕು ಅಂತ. ಇದನ್ನ ತಗೊಂಡೋಗಿ ಬೆಂಗಳೂರಲ್ಲಿ ಮೌಲ್ಯವರ್ಧನೆ ಮಾಡಿಸ್ಕೊಂಡು ಮತ್ತೆ ವಾಪಸ್ ತಂದು ಇಲ್ಲಿ ಮಾಡ್ತೀನಿ ಅಂದ್ರೆ ಆಗಲ್ಲ. ನಮ್ಮ ಊರಲ್ಲೇ ಮೌಲ್ಯವರ್ಧನೆ ಮಾಡಿ ರೈತರುಗಳಿಗೆ ಮಾರಾಟ ಮಾಡಬೇಕು. ಅದೇ ತರ ನಿಟ್ಟಿನಲ್ಲಿ ನಮ್ಮ ಸರೋಜಮ್ಮವರು ಮತ್ತೆ ನಮ್ಮ ಕೂಲಂಬಿ ರಘು ಈಗ ಇತ್ತೀಚೆಗೆ ನಮ್ಮ ಜೊತೆ ಒಡನಾಟ ಮಾಡಿಕೊಂಡು ಈಗ ಅವನು ಮಿಲ್ಲೆಟ್ಸ್ ಅಂದ್ರೆ ನಮ್ಮ ಸಾಮೆ ಸಾವೆ ಆರಕ ಬರ್ಗು ಇದರಿಂದ ಬಿಸ್ಕೆಟ್ ತಯಾರು ಮಾಡ್ತಿದ್ದಾನೆ. ಆ ಬಿಸ್ಕೆಟ್ ನಿಜವಾಗ್ಲು ನಾವು ಅದನ್ನ ಬೇರೆ ಬಿಸ್ಕೆಟ್ಗೆ ಹೋಲಿಕೆ ಮಾಡಿದ್ರೆ ಈ ಬಿಸ್ಕೆಟ್ ದರ ಸ್ವಲ್ಪ ಜಾಸ್ತಿ, ಬಟ್ ಅದನ್ನ ನೀವು 1 or 2 ತಿಂದ್ರೆ ನಿಮಗೆ ಬೇರೆಯಿಂದ ನೀವು 10 ತಿಂದ್ರು ಸಮ ಆಗುತ್ತೆ, ಅಂದ್ರೆ 10 ತಿನ್ಬೋದು ನೀವು, ಇದನ್ನ 2 ಜಾಸ್ತಿ ತಿನ್ನಕ್ಕಾಗಲ್ಲ. ಹಾಗಾಗಿ ನಮ್ಮ ನಾವು ಮಾಡಂತ ಲೋಕಲ್ ಮಾಡಿದಂತ ರೈತರುಗಳಿಗೆ ಉತ್ತೇಜನ ಕೊಡ್ಬೇಕು. ಮೊನ್ನೆ ಒಂದು ಯಾವ್ದೋ ಕಾರ್ಯಕ್ರಮದಲ್ಲಿ ಬಿಸ್ಕೆಟ್ ಕೊಟ್ವಿ, ಯಾರೋ ಒಬ್ರು ಬಿಸ್ಕೆಟ್ ತಿಂದ ಕೇಳಿ, ಸರ್ ಬೆಂಗಳೂರಿಂದ ತಂದಿದ್ರ ಅಂತ ಕೇಳಿದ್ರು, ಅಂದ್ರೆ ಎಲ್ಲ ಒಳ್ಳೆ ಬಿಸ್ಕೆಟ್ ಬೆಂಗಳೂರಿಂದ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ, ನಮ್ಮೂರಲ್ಲಿ ನಾವು ಮಾಡೋದೇ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ. ಹಾಗಾಗಿ ಅದಕ್ಕೆ ಬೆಂಗಳೂರಿಂದ ಬಂದಿದ್ದ ಸರ್ ಬಿಸ್ಕೆಟ್ ಇಲ್ಲ, ಬೆಂಗಳೂರಲ್ಲ ಇಲ್ಲೇ ಹತ್ತದಲ್ಲಿ ಕೂಲಂಬಿ ಅಂತ ಊರು ರಘು ಅಂತ ಅವರೇ ತಯಾರು ಮಾಡ್ತಾರೆ ಅಂತ. ಈಗ ರಘು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ. ಏನಪ್ಪ ಅಂತಂದ್ರೆ ಈ ಬಿಸ್ಕೆಟ್ ತಯಾರಿಕೆ ಮಾಡೋ ಜೊತೆಗೆ ಬೇರೆ ಬೇರೆ ಉಪ ಉತ್ಪನ್ನಗಳು, ಅಂದ್ರೆ ಒಂದೇ ಮಾಡಿದ್ರೆ ಜನಗಳಿಗೆ ಆಕರ್ಷಣೆ ಆಗಲ್ಲ, ನಿನಗೂ ಸ್ವಾವಲಂಬಿಯಾಗಿ ಬದುಕೋಕ್ಕಾಗಲ್ಲ ಅಂತೇಳಿ ಬೇರೆ ಬೇರೆ ಪದಾರ್ಥಗಳನ್ನ ಅವನು ಮಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ಈ ಬಾಳೆ ದಿಂಡಿ ಏನಿರುತ್ತಲ್ಲ, ಕಟಾವ್ ಆದ್ಮೇಲೆ ಬಾಳೆ ದಿಂಡು ಯಾವುದಕ್ಕೂ ಬರಲ್ಲ ಅಂತೇಳಿ ಬಿಸಾಕ್ತೀವಿ ನಾವು. ಆ ಬಾಳೆ ದಿಂಡನ್ನ ಉಪಯೋಗ ಮಾಡಿಕೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಅವನಿಗೆ NRC ತಿರುಚಿಯಲ್ಲಿ ಅವನು ತರಬೇತಿ ತಗೊಂಡಿದ್ದಾನೆ. ಅಂದ್ರೆ ಬಾಳೆ ದಿಂಡಲ್ಲಿ ಜ್ಯೂಸ್ ತಯಾರು ಮಾಡೋದು, ಈಗ ನಾವು ಕಿಡ್ನಿ ಸ್ಟೋನ್ಗೆಲ್ಲ ಬಾಳೆ ದಿಂಡು ತಿಂತೀವಲ್ಲ, ಅದನ್ನ ನೇರವಾಗಿ ಅವರು ಅದರಲ್ಲಿರುವಂತ ಕೊನೆ ತಿರುಳನ್ನ ಉಪಯೋಗಿಸಿ ಜ್ಯೂಸ್ ತಯಾರು ಮಾಡಿಕೆ ಮಾಡಿ ಅದನ್ನ ಯಾವ ದರ ಇಡಬೇಕು ಅದಕ್ಕೆ ಅಂತ ಕೇಳಿದ್ರು. ಫ್ರೀ ಅಂದ್ಬಿಟ್ರೆ ಎಲ್ಲರೂ ಇಸ್ಕೊಂಡು ಕುಡಿತಾರೆ, ಒಂದು ದರ ಅನ್ನೋದಿಟ್ಟರೆ ಅಟ್ಲೀಸ್ಟ್ ನಾವು ಬೇಕಾದವ್ರು ಕುಡಿತಾರೆ, ಇಲ್ಲ ಅಂದ್ರೆ ಇಸ್ಕೊಂಡು ಎಲ್ಲರೂ ಬಿಸಾಕೋದ ಅವಕಾಶ ಇರುತ್ತೆ. ಹಂಗಾಗಿ ಒಂದು ನಾಮಿನಲ್ ರೇಟ್ ಮಾಡಿ ಅದನ್ನು ಮಾರಾಟ ಮಾಡಿದ್ರೆ, ಯಾವುದೇ ವಸ್ತುಗೆ ಮೌಲ್ಯವರ್ಧನೆ ಮಾಡಿದಾಗ ಹಣ ಅನ್ನೋದು ನಾವು ಇಡಲಿಲ್ಲ ಅಂತಂದ್ರೆ ಎಲ್ಲರೂ ಅಂದ್ಕೊಳ್ಳೋದು ಮೋಸ್ಟ್ಲಿ ಎಕ್ಸೆಸ್ ಆಗಿತ್ತೆ ಅಂತ ತಂದ್ಕೊಡ್ತಾ ಇದಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ. ನಿಜವಾಗ್ಲೂ ಹಂಗೆ ಅಂದ್ಕೊಳ್ಳೋದು, ನಾನು ಹಂಗೆ ಅಂದ್ಕೊಳ್ಳೋದು, ಯಾರು ನಮಗೆ ಫ್ರೀಯಾಗಿ ಕೊಟ್ಟ ತಕ್ಷಣ ಅಂದ್ಕೊಳ್ಳೋದೇ, ಅದು ಅಕ್ಕಿ ಫ್ರೀ ಕೊಡ್ತೀವಿ ಅಂದ್ರೆ ನಮ್ಮ ಉತ್ಪಾದನೆ ಜಾಸ್ತಿ ಆಗಿದೆ ಅದಕ್ಕೆ ಕೊಡ್ತಾ ಇದೀವಿ ಅಂತ ಅಂದ್ಕೊಂತಾರೆ. ನಿಜವಾಗ್ಲೂ ನಮ್ಮ ಉತ್ಪಾದನೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ, ಉತ್ಪಾದಕತೆ ನಾವೆಲ್ಲರಿಕಿಂತ ಕಡಿಮೆ ಇದೆ. ಉತ್ಪಾದಕತೆ ನಮ್ಮ ಏರಿಯಾಕ್ಕೆ, ದಾವಣಗೆರೆ ಜಿಲ್ಲೆಯಲ್ಲಿ ಇರೋ 60,000 hectare ಪ್ರದೇಶಕ್ಕೆ ನಮ್ಮ ಉತ್ಪಾದಕತೆ ತುಂಬ ಕಡಿಮೆ, ಇನ್ನೂ ಭತ್ತದಲ್ಲಿ ಉತ್ಪಾದನೆ ಮಾಡುವಂಥ ಅವಕಾಶ ಇದೆ. ಹಂಗಾಗಿ ಈ ಎಲ್ಲ ಮೌಲ್ಯವರ್ಧನೆಗಳನ್ನ ನಾವು ಮಾಡಿದ್ರೆ, ಎಲ್ಲ ಮೌಲ್ಯವರ್ಧನೆ ಮಾಡುವಂಥ ರೈತರ ಜೊತೆ ಕೃಷಿ ವಿಜ್ಞಾನ ಕೇಂದ್ರ ನಿಮಗೆ ಏನಪ್ಪ ಅಂದರೆ ತಂತ್ರಜ್ಞಾನ ಕೊಡುತ್ತೆ, ಕೃಷಿ ಇಲಾಖೆ ಸಹಾಯಧನ ಕೊಡುತ್ತೆ, ಎರಡೂ ಸೇರಿಕೊಂಡು ನಾವು 3 ಜನ ಸೇರಿಕೊಂಡು ಹಂಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಇನ್ವೆಸ್ಟ್ಮೆಂಟ್ಗೆ ಸಹಾಯ ಮಾಡುತ್ತೆ, ಸೌಲಭ್ಯಗಳನ್ನ ಹುಡ್ಕೊಂಡೋಗಿ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅಂತ ಹೇಳ್ತಾ, ಸಿರಿಧಾನ್ಯ ಅಂತಂದ್ರೆ ನಮಗೆ ಇನ್ ಮುಂದೆ ಗೊತ್ತಾಗುತ್ತೆ, ನಾವು ಸಿರಿಧಾನ್ಯ ತಗೊಳ್ಳೇಬೇಕು, ವಾರಕ್ಕೆ ಒಂದ್ಸರಿನಾರ ಒಂದು ಸಿರಿಧಾನ್ಯ ತಿನ್ಬೇಕಪ್ಪ ಅಂತಂತ. ಇಷ್ಟೆಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಾವೆಲ್ಲ ಇಷ್ಟೆಲ್ಲ ಮಾಡಿ ರೈತರಿಗೆ ಉತ್ತೇಜನ ಕೊಡ್ತೀವಿ, ಮತ್ತು ಮುಂದಿನ ವರ್ಷಗಳಲ್ಲಿ ಯಾರು ಸಿರಿಧಾನ್ಯ ಬೆಳಿಬೇಕು ಅಂತಿದ್ರೆ ನಾವು ನಮ್ಮ ಆಕ್ಷನ್ ಪ್ಲಾನ್ ಅಂತ ಏನು ಕರಿತೀವೋ ಅದರಲ್ಲಿ ನಾವು ಸಿರಿಧಾನ್ಯ ಕೇಳ್ಕೊಂಡಿರ್ತೀವಿ. ಸಿರಿಧಾನ್ಯ ಬೆಳೆಯುವಂಥ ರೈತರುಗಳಿಗೆ ನಾವು ಈ ಸರಿ ನವಣೆ ಅಥವಾ ಸಜ್ಜೆ ಅಥವಾ ಸಾಮೆ ಯಾವ್ದಾರು ಒಂದು ಬೆಳೆನ ಒಂದೇ ಹಳ್ಳಿಯಲ್ಲಿ ಸುಮಾರು ಒಂದು 50 ಎಕರೆ ಮಾಡಬೇಕು ಅಂತ ನಾವು ಒಂದು ಗುರಿ ಹೊಂದ್ಕೊಂಡಿದ್ದೀವಿ. ದಯಮಾಡಿ ಇದಕ್ಕೆ ಯಾವ್ದಾರು ಹಳ್ಳಿಯವರು ಮುಂದೆ ಬಂದು ನಾವು ಮಾಡ್ತೀವಿ ಸರ್ ಅಂದರೆ ಅದಕ್ಕೆ ನಾವು ಸಹಾಯ ಮಾಡೋಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ನಮಸ್ಕಾರ. ಇದುವರೆಗೂ ದಿನಾಂಕ 15/3/2023 ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಬೇಸಾಯ ಕ್ರಮಗಳ ಕುರಿತು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳನ್ನು ಕೇಳಿದಿರಿ. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ. ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ 3,069 ರೂಪಾಯಿ, ಗರಿಷ್ಠ 5,104 ರೂಪಾಯಿ. ಹರಳು ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 5,883 ರೂಪಾಯಿ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 4,869 ರೂಪಾಯಿ, ಗರಿಷ್ಠ 6,516 ರೂಪಾಯಿ. ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 5,623 ರೂಪಾಯಿ. ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,889 ರೂಪಾಯಿ, ಗರಿಷ್ಠ 2,511 ರೂಪಾಯಿ. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,961 ರೂಪಾಯಿ, ಗರಿಷ್ಠ 2,144 ರೂಪಾಯಿ. ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 2,119 ರೂಪಾಯಿ, ಗರಿಷ್ಠ 2,552 ರೂಪಾಯಿ. ಚಿತ್ರದುರ್ಗ ಮಾರುಕಟ್ಟೆ. ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 3,775 ರೂಪಾಯಿ, ಆದರೆ ಗರಿಷ್ಠ 6,825 ರೂಪಾಯಿ. ಕೊತ್ತಂಬರಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 7,250 ರೂಪಾಯಿ. ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ 2,025 ರೂಪಾಯಿ, ಗರಿಷ್ಠ 5,211 ರೂಪಾಯಿ. ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 5,769 ರೂಪಾಯಿ. ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 4,529 ರೂಪಾಯಿ, ಗರಿಷ್ಠ 7,769 ರೂಪಾಯಿ. ಕುಸುಬೆ ಕ್ವಿಂಟಾಲ್ಗೆ ಕನಿಷ್ಠ 3,875 ರೂಪಾಯಿ, ಗರಿಷ್ಠ 4,400 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 4,500 ರೂಪಾಯಿ, ಆದರೆ ಗರಿಷ್ಠ 5,921 ರೂಪಾಯಿ. ಸೂರ್ಯಕಾಂತಿ ಕ್ವಿಂಟಾಲ್ಗೆ ಕನಿಷ್ಠ 4,139 ರೂಪಾಯಿ, ಗರಿಷ್ಠ 5,199 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 5,000 ರೂಪಾಯಿ, ಗರಿಷ್ಠ 8,000 ರೂಪಾಯಿ. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ಕರ್ಬೂಜ ಕ್ವಿಂಟಾಲ್ಗೆ 1,600 ರೂಪಾಯಿ, ಗರಿಷ್ಠ 2,200 ರೂಪಾಯಿ. ದ್ರಾಕ್ಷಿ ಕ್ವಿಂಟಾಲ್ಗೆ ಕನಿಷ್ಠ 2,000, ಗರಿಷ್ಠ 3,000 ರೂಪಾಯಿ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 4,859 ರೂಪಾಯಿ, ಗರಿಷ್ಠ 6,333 ರೂಪಾಯಿ. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 300 ರೂಪಾಯಿ, ಗರಿಷ್ಠ 1,400 ರೂಪಾಯಿ. ಕಿತ್ತಳೆ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 1,430 ರೂಪಾಯಿ, ಗರಿಷ್ಠ 2,501 ರೂಪಾಯಿ. ಸೂರ್ಯಕಾಂತಿ ಕ್ವಿಂಟಾಲ್ಗೆ ಕನಿಷ್ಠ 4,856 ರೂಪಾಯಿ, ಗರಿಷ್ಠ 4,966 ರೂಪಾಯಿ.